ಬೆಳವಣಿಗೆಯ ಅಗತ್ಯಕ್ಕನುಗುಣವಾಗಿ ರೈಲ್ವೆ ಶ್ರಮಿಸುತ್ತಿದೆ ಎಂದು ನೈರುತ್ಯ ರೈಲ್ವೆ ಪ್ರಧಾನ ಮುಖ್ಯ ಪರಿಚಾಲನಾ ವ್ಯವಸ್ಥಾಪಕ ಹರಿಶಂಕರ್ ವರ್ಮಾ ತಿಳಿಸಿದ್ದಾರೆ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ವರನಟ ಡಾ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ದಿನದ ಅಂಗವಾಗಿ ಅವರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೌರವ ನಮನ ಸಲ್ಲಿಸಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ದಾಖಲಾಗಿದೆ. ಕಲಬುರಗಿಯಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗಮನಾರ್ಹ ರೀತಿಯ ಬದಲಾವಣೆ ಇಲ್ಲ. ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ. ಗರಿಷ್ಠ 35, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ನಾಳೆ ಅಧಿಸೂಚನೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ. ಮತದಾನ ಪ್ರಮಾಣ ಹೆಚ್ಚಿಸಲು ರಾಜ್ಯದೆಲ್ಲೆಡೆ ಜಾಗೃತಿ ಕಾರ್ಯಕ್ರಮ. ಉಪ ಮುಖ್ಯ ಚುನಾವಣಾ ಆಯುಕ್ತರಿಂದ ಪರಿಶೀಲನೆ. ಮಾಧ್ಯಮದವರಿಗೆ ಅಂಚೆ ಮತಪತ್ರ ಮೂಲಕ ಮತದಾನ ಸೌಲಭ್ಯ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನೈರುತ್ಯ ರೈಲ್ವೆ ಸರಕು ಸಾಗಣೆ ಆದಾಯದಲ್ಲಿ ಹೊಸ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ ಆಗಿದೆ 6:51. ಆಕಾಶವಾಣಿ ಬೆಂಗಳೂರು. ವೃಂದಗಾನದಲ್ಲಿ ಈಗ ಕೇಳೋಣ ದೇಶಭಕ್ತಿ ಗೀತೆಗಳನ್ನು. ಭಾರತೇಶ್ವರಿ ನಮ್ಮ ಭಾಗ್ಯೇಶ್ವರಿ, ಭಾರತದ ಆದೇಶ ನವಯುಗಕ್ಕೆ ಸಂದೇಶ ಭಾರತದ ಆದೇಶ ನವಯುಗಕ್ಕೆ ಸಂದೇಶ ದೊರೆಯಲಿದೆ ಅದರಿಂದ ವಿಶ್ವ ಶಾಂತಿ ದೊರೆಯಲಿದೆ ಅದರಿಂದ ವಿಶ್ವ ಶಾಂತಿ ಓ ಚಕ್ರ ಪಾಣಿ ನವ ಭಾರತ ಕಲ್ಯಾಣಿ ನಡೆ ಮುಂದೆ ಜಗತ್ತಿನ್ನು ನೀನೆ ಕಾಂತಿ ನಡೆ ಮುಂದೆ ಜಗತ್ತಿನ್ನು ನೀನೆ ಕಾಂತಿ ಓ ಭಾರತೇಶ್ವರಿ ನಮ್ಮ ಭಾಗೇಶ್ವರಿ ಓ ಭಾರತೇಶ್ವರಿ ನಮ್ಮ ಭಾಗೇಶ್ವರಿ ಓ ಭಾರತೇಶ್ವರಿ ನಮ್ಮ ಭಾಗೇಶ್ವರಿ ಓ ಭಾರತೇಶ್ವರಿ ನಮ್ಮ ಭಾಗ ಭಾರತಿ ನೀಡು ಸನ್ಮತಿ ಸನ್ಮತಿ ಭಾರತಿ, ನೀನು ಸನ್ಮತಿ ಭಾರತಿ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಲಿಸಿದ್ರಿ. ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಏರ್ಪಡಿಸಿರುವ ಅಪ್ಪಿಮಿಡಿ ಮಾವಿನ ವೈವಿಧ್ಯತೆ ಮೇಳ 2023 ಕುರಿತು ಸಂದರ್ಶನ, ನಂತರ ಬಸವಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಹಾಗೂ ಅಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಏರ್ಪಡಿಸಿರುವ ಅಪ್ಪಿಮಿಡಿ ಮಾವಿನ ವೈವಿಧ್ಯತೆ ಮೇಳ 2023. ಈ ಕುರಿತು ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಕೆವಿ ರವಿಶಂಕರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಎಸ್ ಅನುಪಮಾ. ಶ್ರೋತೃಗಳೇ ನಮಸ್ಕಾರ. ಇದು ಮಾವಿನಕಾಯಿ ಸಮಯ. ಮಾವು ಅಂತ ಇದ್ದಾಗೆ ಬಾಯಲ್ಲಿ ನೀರೂರುತ್ತೆ. ಇನ್ನು ಮಾವಿನ ಉಪ್ಪಿನಕಾಯಿ ಅಂತಂದ್ರೆ ಆಹಾ, ಆಗ್ಲೇ ನೋಡಿ ನಿಮಗೆ ಬಾಯಲ್ಲಿ ನೀರು ಬರಕ್ ಶುರು ಆಗೇ ಬಿಡ್ತು. ಈ ಬೆಂಗಳೂರಿನಲ್ಲಿ ಅಪ್ಪೆಮಿಡಿ ಸಿಗ್ತಾ ಇದೆ ಅಂತಂದ್ರೆ ನಂಬ್ತೀರಾ? ಖಂಡಿತ ಸಿಗ್ತಾ ಇದೆ. ಇದೇ ಏಪ್ರಿಲ್ 12 ಮತ್ತು 13 ತಾರೀಕು ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅಪ್ಪೆಮಿಡಿ ಮಾವಿನ ವೈವಿಧ್ಯತೆ ಮೇಳವನ್ನ ಆಯೋಜಿಸಿದೆ. ಏನು ಈ ಮೇಳದಲ್ಲಿ ಏನೇನಿರುತ್ತೆ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಹೆಸರುಘಟ್ಟ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದಂತಹ ಕೆವಿ ರವಿಶಂಕರ್ ಅವರು. ನಮಸ್ಕಾರ ರವಿಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನಿದು ಮೊದಲ ಬಾರಿಗೆ ನಮ್ಮ ಬೆಂಗಳೂರಿನಲ್ಲಿ ಅಪ್ಪೆಮಿಡಿ ಮಾವಿನ ವೈವಿಧ್ಯತೆ ಮೇಳವನ್ನ ಆಯೋಜಿಸಿದ್ದೀರಾ, ಯಾಕೆ ಈ ಒಂದು ಪರಿಕಲ್ಪನೆ ಬಂತು ತಮಗೆ? ಅಪ್ಪೆಮಿಡಿ ಏನಂದ್ರೆ ಎಲ್ಲರಿಗೂ ಪರಿಚಯ ಇದೆ ಅನ್ಕೊಂಡಿದ್ವಿ, ಆದ್ರೂ ಕೆಲವರಿಗೆ ಎಲ್ಲೋ ಒಂದ್ ಕಡೆ ಉಪ್ಪಿನಕಾಯಿ ತಿಂದಿರ್ತಾರೆ, ಇದೇನು ವಿಶಿಷ್ಟವಾಗಿದೆಯಲ್ಲ, ಇನ್ನು ಒಳ್ಳೆ ಪರಿಮಳ ಉಂಟಲ್ಲ, ಇದು ಎಲ್ಲಿ ಸಿಗ್ಬೋದು, ಯಾಕೆ ಹೇಗೆ ಮಾಡ್ತಾ ಇರ್ಬೋದು ಅಂತ ಒಂದು ತಿಳ್ಕೊಳ್ಬೇಕಂತ ಒಂದು ಆಸಕ್ತಿ ಇರುತ್ತೆ. ಮತ್ತೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆಯಲ್ಲಿ ನಾವು ಒಂದು ಇಡೀ ಭಾರತದಾದ್ಯಂತ 700 ವಿವಿಧ ಮಾವಿನ ತಳಿಗಳನ್ನ ಸಂಗ್ರಹಿಸಿ ಅದನ್ನ ಸಂರಕ್ಷಿಸ್ತಾ ಇದ್ವಿ. ಅದರಲ್ಲಿ ಒಂದು ವಿದೇಶಿ ತಳಿಗಳು ಇದೆ, ಒಂದು 10-15. ಈ ಕಳೆದ 2 ದಶಕಗಳಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ವಿಶಿಷ್ಟವಾದ ಅಪ್ಪೆಮಿಡಿಗಳನ್ನ ಸಂಗ್ರಹಿಸಿದ್ದೇವೆ. ಈ ಅಪ್ಪೆಮಿಡಿಗಳ ವಿಶಿಷ್ಟತೆ ಏನಂದ್ರೆ ಅದಕ್ಕೊಂದು ಪರಿಮಳ ಇರುತ್ತೆ ಮತ್ತು ಒಂದು ಹುಳಿತನ ಅಂಬ್ಲಿಯತನ ಹೆಚ್ಚಾಗಿರುತ್ತೆ. ಆದ್ರಿಂದ ಇದನ್ನು ಉಪ್ಪಿನಕಾಯಿಗೆ ಸೂಕ್ತವಾದ ತಳಿ. ಮತ್ತು ಇದು ಅಲ್ಲಿನ ಜನಗಳಿಗೆ ಇದರ ಪರಿಚಯ ಇದ್ದೇ ಇದೆ. ಈ ಉಪ್ಪಿನಕಾಯಿಗಲ್ಲದೆ ಅದನ್ನು ಬೇರೆ ಬೇರೆ ಅಡುಗೆಗಳಿಗೂ ಅದನ್ನು ಉಪಯೋಗಿಸ್ತಾರೆ. ಅದನ್ನು ಬೆಂಗಳೂರು ಜನತೆಗೆ ಮತ್ತು ಪರಿಚಯಿಸೋಣ ಅಂತ ಈ ಅಪ್ಪೆಮಿಡಿ ಪ್ರದರ್ಶನ ಮತ್ತು ಇಟ್ಕೊಂಡಿದ್ದೇನೆ ನಾವು. ನೀವು ಹೇಳಿದಾಗೆ ಅಪ್ಪೆಮಿಡಿ ಅಂತಂದ್ರೆ ಸಾಕಷ್ಟು ಜನ ಅದನ್ನು ತಿಂದಿರಬಹುದು, ಅಪ್ಪೆಮಿಡಿ ಉಪ್ಪಿನಕಾಯಿನ ತಿಂದಿರಬಹುದು, ಆದರೆ ಅವರು ಕೂಡ ಆಶ್ಚರ್ಯ ಪಡ್ತಾರೆ ಏನಿದು ಇಷ್ಟು ಚಿಕ್ಕದಾಗಿದೆಯಲ್ಲ ಮಾವಿನಕಾಯಿ ಅಂತನ್ಬಿಟ್ಟು. ಹೇಳಿ ಅಪ್ಪೆ ಮಿಡಿ ಅಂತಂದ್ರೆ ಏನು, ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಮಿಡಿ ಅಂದ್ರೆ ಎಳೆ ಮಾವಿನಕಾಯಿ. ಸೊ ಈ ಇನ್ನದ್ರದ್ದು ಗೊರಟು ಕಟ್ಟಿರಲ್ಲ, 2-2.5 ಇಂಚು ಅಷ್ಟೇ ಬೆಳೆದಿರುತ್ತೆ. ಮತ್ತೆ ಇದಕ್ಕೆ ಮಿಡಿ ಅಂತೀವಿ. ಬಟ್ ಅಪ್ಪೆ ಮಿಡಿ ಅಂದ್ರೆ ನಾನು ಹೇಳಿದಾಗೆ ಇದಕ್ಕೊಂದು ಪರಿಮಳ ಉಂಟು, ಇದಕ್ಕೊಂದು ವಿಶಿಷ್ಟವಾದ ರುಚಿ ಉಂಟು. ಇದು ಪರಿಮಳಕ್ಕೆ ವಿಶೇಷತೆ ಇರೋದ್ರಿಂದ ಅದನ್ನ ಮತ್ತೆ ಉಪ್ಪಿನಕಾಯಲ್ಲಿ ನೀವು ನೋಡಿರ್ಬೋದು, ಒಂದು 4-5 ಹೋಲ್ಡ್ ಮಾಡಿ ಹಾಕೋದು ದೊಡ್ಡ ದೊಡ್ಡ ಮಾವಿನಕಾಯನ್ನು, ಇದಾಗಲ್ಲ, ಪೂರ್ತಿ ಮಿಡಿನೇ ಉಪ್ಪಿನಕಾಯಿಗೆ ಹಾಕ್ತಾರೆ. ಮತ್ತೆ ಉಪ್ಪಿನಕಾಯಿ ಮಾಡುವ ವಿಧಾನವೂ ಬೇರೆ ತರ ಇದರಲ್ಲಿ. ಹೇಗೆಂದ್ರೆ ನಾನು ಇದನ್ನ ಉಪ್ಪಲ್ಲಿ ಹಾಕಿಡ್ತಾರೆ ಒಂದು ತಿಂಗಳು, ಆಮೇಲೆ ಅದನ್ನ ಒಂದು ಡಿಹೈಡ್ರೇಟ್ ಅಂದ್ರೆ ಚರಟತ್ತೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಚರಟದಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗತ್ತೆ, ಅದನ್ನ ತೆಗೆದು ಮತ್ತೆ ಮಸಾಲೆ ಮತ್ತೆ ಒಗ್ಗರಣೆ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಎರಡು ಮೂರು ತಿಂಗಳು ಇಡ್ತಾರೆ. ಹಾಗಾಗಿ ಇದೊಂಥರ ವೈನ್ ಮಾಡಿದ ಹಾಗೆ ಒಂದು ಪ್ರೋಸೆಸ್ ಇದೆ. ಆದ್ರಿಂದ ಇದು ವಿಶೇಷವಾದ ಉಪ್ಪಿನಕಾಯಿ. ಬೇರೆ ಉಪ್ಪಿನಕಾಯಿಗಳ ದಿಢೀರ್ ಉಪ್ಪಿನಕಾಯಿಗಳ ಇವತ್ತು ರಾತ್ರಿ ಮಾಡ್ತಾರೆ, ಬೆಳಗ್ಗೆ ಬಡಿಸ್ತಾ ಇರ್ತಾರೆ, ಮದುವೆ ಸಮಾರಂಭಗಳೆಲ್ಲ ನೀವೆಲ್ಲ ನೋಡಿರ್ಬೋದು. ಇದು ಆ ಥರ ಮಾಡ್ಲಿಕ್ಕೆ ಆಗಲ್ಲ, ಇದಕ್ಕೆ ಒಂದು ಮೂರ್ನಾಲ್ಕು ತಿಂಗಳು ಬೇಕು. ಇದು ಪೆಮಿಡಿ ಅಂದ್ರೆ ಇದನ್ನ ಬಹಳಷ್ಟು ದಿನ ಸಂಗ್ರಹ ಮಾಡೋದಕ್ಕೂ ಯೋಗ್ಯ ಆಗಿರುತ್ತೆ. ಹೌದೌದು, ಇದರಲ್ಲಿರೋ ಒಂದು ಮೂಲ ಅಂಶ ಅಂದ್ರೆ ಇದು ಸೊನೆ. ಸೊನೆ ಇರೋದು ಅದರಲ್ಲಿ ವಿಶಿಷ್ಟವಾದ ಸೊನೆ ಜಾಸ್ತಿ ಇದ್ರೆ ಮತ್ತೆ ಅದರದ್ದು ನಾವ್ ಹೇಳ್ತೀವಿ ಅದ್ರ ಕ್ವಾಲಿಟಿ ಅಂತೀವಿ, ಆ ಸೊನೆ ಕ್ವಾಲಿಟಿ ಅದನ್ನ ಸಂರಕ್ಷಿಸುವ ಇದು ಪ್ರಿಸರ್ವೇಟಿವ್ ಒಂದು ಗುಣ ಇದೆ. ಸೊ ಇದನ್ನ ಎರಡರಿಂದ ಐದು ವರ್ಷ ತನಕ ಇಡ್ತಾರೆ. ಹಾಗಾಗಿ ಅಪ್ಪೆ ಮಿಡಿನ ಕೊಂಡ್ಕೊಳ್ಳೋರು ಕೆಲವರು ಆ ಸೊನೆಯನ್ನು ಕೂಡ ಗಮನಿಸ್ತಾರೆ, ಅದನ್ನ ಗಮನಿಸಿ ಕೊಂಡ್ಕೊಳ್ಳೋದನ್ನು ಕೂಡ ನಾವು ನೋಡಿದ್ವಿ. ಹೌದು, ಅದು ಆಕ್ಚುಲಿ ಇನ್ನು ಕೊಂಡ್ಕೊಳ್ಳೋರು ಸೊನೆ ಗಮನಿಸ್ತಾರೆ, ಮತ್ತೆ ಅದರಲ್ಲಿ ನಾನು ಹೇಳೋದು ಸೊನೆ ಅಂಶ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಬೇಕು. ಅಲ್ಲಿ ಕೆಲವರು ಅದನ್ನ ಹೆಚ್ಚು ಹೊತ್ತು ಉರಿದ ಅದು ಬೆಂಕಿ ಹಚ್ಚಿ ಉರಿಸ್ತಾರೆ, ಅದು ಹೆಚ್ಚು ಹೊತ್ತು ಉರಿದ್ರೆ ಸೊನೆ ಜಾಸ್ತಿ ಇದೆ ಅಂತ, ಮತ್ತೆ ಒಳ್ಳೆ ಮಿಡಿಕಾಯಿ ಅಂತ. ಸೊ ಅದನ್ನ ಒನ್ ಆಫ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ ತರ ಯೂಸ್ ಮಾಡ್ತಾರೆ. ರವಿಶಂಕರ್ ಅವರೇ, ತಾವು ವಿಜ್ಞಾನಿಗಳು ಕೂಡ, ಈ ಅಪ್ಪೆ ಮಿಡಿ ಮರಗಳು ಎಲ್ಲಾ ಪರಿಸರದಲ್ಲೂ ಬೆಳೆಯುತ್ತಾ ಅಥವಾ ಮಲೆನಾಡಿಗೆ ಮಾತ್ರ ಇದು ಸೂಕ್ತವಾಗಿದೆಯಾ? ಇದು ಮೂಲತಃ ಮಲೆನಾಡು ಮತ್ತೆ ನದಿ ಮತ್ತು ತೊರೆಗಳ ದಡದಲ್ಲೇ ಇರುವಂತಹದ್ದು. ಇದು ಪಶ್ಚಿಮ ಘಟ್ಟಗಳ ಕಣಿವೆಗಳಲ್ಲಿ ಮತ್ತೆ ನದಿ ಮತ್ತು ತೊರೆಗಳ ದಡಗಳಲ್ಲಿ ಇದೆ, ಮತ್ತೆ ಅವೆಲ್ಲ ಈ ಹಳೆ ಮರಗಳು ಬಹಳ ಬೃಹದಾಕಾರವಾಗಿದೆ. ಇದು ಮರಗಳ ಆಯುಸ್ ಎಷ್ಟು? ಈ ಮರಗಳು 100 ವರ್ಷಗಳಿಗಿಂತ ಮೇಲೆ ದೊಡ್ಡ ದೊಡ್ಡ ಮರಗಳಿದೆ, ಈಗ ಹತ್ತಲಿಕ್ಕೆ ಆಗಲ್ಲ. ಜನಗಳೇನ್ ಮಾಡ್ತಾರೆ ಅಂದ್ರೆ ಹೋಗಿ ಅದನ್ನ ರಂಬೆಗಳನ್ನೆಲ್ಲ ಕಡಿದು ಅಪ್ಪೆ ಮಿಡಿನ ಸಂಗ್ರಹಿಸ್ತಾರೆ. ಹೀಗೆ ಕಡದೇ ಕಡಿದು ಕೆಲವು ಅಪ್ಪೆ ಮಿಡಿ ಮರಗಳು ನಶಿಸಿ ಹೋಗಿದೆ. ಮತ್ತೆ ಕೆಲವರೆಲ್ಲ ಈಗೇನ್ ಮಾಡಿದ್ದಾರೆ, ಅದನ್ನ ರಂಬೆಗಳನ್ನು ತಗೊಂಡು ಕಸಿ ಮಾಡಿ ತಮ್ಮ ತೋಟಗಳಲ್ಲಿ ಗದ್ದೆಗಳಲ್ಲೆಲ್ಲ ಬೆಳೆಸ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಕೆಲವು ನರ್ಸರಿಗಳು ಈ ಅಪ್ಪೆ ಗಿಡಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಒಂದು ಇದರ ಈ ಶಿರ್ಸಿ ಅಲ್ಲಿ ಫಾರೆಸ್ಟ್ರಿ ಕಾಲೇಜ್ ಇದೆ, ಅವರು ಇದನ್ನು ಸ್ವಲ್ಪ ಸಂಗ್ರಹಿಸಿ ಅವರು ಮಾರಾಟ ಮಾಡ್ತಿದ್ದಾರೆ. ನಾವು ರೈತರಿಗೆ ಬೇಕಾದ್ರೆ ಅಪ್ಪೆ ಗಿಡದ ಸಸಿಗಳನ್ನ ಮಾರ್ತೇವೆ. ನಮ್ಮ ಮಲೆನಾಡಿನಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಈ ಅಪ್ಪೆ ಮಿಡಿ ಮರಗಳನ್ನ ಜಾಸ್ತಿ ನೋಡ್ತೀವಿ? ಇದು ಎರಡು ಜಿಲ್ಲೆಗಳಲ್ಲಿ ಪ್ರಮುಖವಾಗಿದೆ, ಒಂದು ಶಿವಮೊಗ್ಗದಲ್ಲಿ, ಇನ್ನೊಂದು ಉತ್ತರ ಕನ್ನಡದಲ್ಲಿ ಕಾರವಾರ ಡಿಸ್ಟ್ರಿಕ್ಟ್. ಸಾಗರ, ತೀರ್ಥಹಳ್ಳಿ, ಹೊಸನಗರ, ಸೊರಬ ಶಿವಮೊಗ್ಗ ಜಿಲ್ಲೆಯಲ್ಲಿ, ಮತ್ತೆ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿ, ಯಲ್ಲಾಪುರ, ಕುಮಟಾ, ಹೊನ್ನಾವರಗಳಲ್ಲಿ ಯಥೇಚ್ಛವಾಗಿ ಕಾಣ ಈ ನದಿಗಳ ದಡಗಳಲ್ಲಿ ಇರುತ್ತೆ. ಲೈಕ್ ಅಘನಾಶಿನಿ, ಶರಾವತಿ, ವರದ, ಕಾಳಿ, ಈ ನದಿಗಳ ಸುತ್ತಮುತ್ತ ಈ ಅಪ್ಪೆ ಮಿಡಿಗಳು ಪ್ರಮುಖವಾಗಿ ಕಾಣಲ್ಬಾರ್ದು. ಏನೇ ಮಾಡಿದ್ರು ನಮ್ಮ ಬೆಂಗಳೂರಿನಲ್ಲಿ ಅಪ್ಪೆ ಮಿಡಿ ಬರೋಕ್ ಸಾಧ್ಯನೇ ಇಲ್ಲ ಅಂತೀರಾ ಈ ವಾತಾವರಣಕ್ಕೆ? ಇಲ್ಲ, ಬರುತ್ತೆ. ನಾವು ಹಾಕಿ ನಮ್ಮ ಐಎಚ್ಆರ್ ಭಾರತೀಯ ತೋಟಗಾರಿಕೆ ಸಂಸ್ಥೆಯಲ್ಲಿ ನಮ್ಮ ತೋಟದಲ್ಲಿ ಬರ್ತಾ ಇದೆ. ರುಚಿ ಆ ಪರಿಮಳ ಇರುತ್ತಾ? ಇರುತ್ತೆ, ಅದರದ್ದು ನ್ಯಾಚುರಲ್ ಇಲ್ಲದೆ ಇರ್ಬೋದು, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಇರುತ್ತೆ, ಬಟ್ ಆದ್ರೂ ಇರುತ್ತೆ, ಪರಿಮಳ ಉಂಟು. ಈಗ ನಿಮ್ಮ ಮಾತನ್ನ ಕೇಳ್ತಾ ಇರುವಂತಹ ನಮ್ಮ ಬೆಂಗಳೂರಿನ ಸುತ್ತಮುತ್ತ ರೈತರು ಕೂಡ ಈ ನಿಮ್ಮ ಅಪ್ಪೆ ಮಿಡಿ ಮಾವಿನ ವೈವಿಧ್ಯತೆ ಮೇಳಕ್ಕೆ ಬಂದು ನಮ್ಗೊಂದು ಅಪ್ಪೆ ಮಿಡಿ ಸಸಿ ಏನಾದ್ರೂ ಸಿಗಬಹುದಾ ಅಂತ ಕೇಳಿದ್ರೆ ಸಾಧ್ಯನಾ? ಹಾ, ಸಿಗತ್ತೆ, ಅದಕ್ಕೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ನರ್ಸರಿಯಿಂದನೂ ಸ್ವಲ್ಪ ಸಸಿಗಳನ್ನು ಮಾರಾಟ ಮಾಡ್ತೇವೆ, ಮತ್ತೆ ಈ ಬೇರೆ ಬೇರೆ ನರ್ಸರಿಗಳು ಭಾಗವಹಿಸ್ತಾ ಇದ್ದಾರೆ, ಅವರು ಅಪ್ಪೆ ಮಿಡಿ ಸಸಿಗಳನ್ನು ತಂದು ಮಾರ್ತಾ ಇದ್ದಾರೆ. ಕೆಲವರು ಆಲ್ರೆಡಿ ತುಂಬ ಒಂದು ಮೂರ್ನಾಲ್ಕು ಜನ ರೈತರು ಸುತ್ತಮುತ್ತ ನೆಲಮಂಗಲ, ದೊಡ್ಡಬಳ್ಳಾಪುರದಲ್ಲಿ ಒಂದು 4-5 ಗಿಡಗಳನ್ನು ಹಾಕಿ ಬೆಳೆಸ್ತಾ ಇದ್ದಾರೆ. ಬೆಂಗಳೂರಿನ ವಾತಾವರಣಕ್ಕೂ ಅದು ಹೊಂದ್ಕೊಳ್ತಾ ಇದೆ, ಬಟ್ ಕಾದ್ ನೋಡ್ಬೇಕು ಹೇಗೆ ಮುಂದೆ ಅದರ ಉತ್ಪಾದನೆ ಎಲ್ಲ ಬರುತ್ತೆ. ಸಸಿಗಳಿಗೆ ವಿಶೇಷವಾದ ಆರೈಕೆ ಏನಾದ್ರೂ ಮಾಡಬೇಕಾಗುತ್ತಾ? ಏನಿಲ್ಲ, ಬೇರೆ ಮಾವಿನ ಹಾಗೆ ಇದನ್ನು ಬೆಳೆಸಿದ್ರೆ. ಇನ್ನು ನಿಮ್ಮ ಅಪ್ಪೆ ಮಿಡಿ ಮಾವಿನ ವೈವಿಧ್ಯತೆ ಮೇಳಕ್ಕೆ ಬರೋಣ. 2 ದಿನ ಮಾತ್ರ ಮಾಡ್ತಾ ಇದ್ದೀರಾ ನೀವು ಹೆಸರುಘಟ್ಟದಲ್ಲಿ ಈ ಸಲ, ಏನೆಲ್ಲ ಇದೆ ಈ ನಿಮ್ಮ ಮೇಳದಲ್ಲಿ? ಈ ಮೇಳದಲ್ಲಿ ರೈತರು ಮತ್ತು ವಿಜ್ಞಾನಿಗಳ ಸಂವಾದ ಇದೆ. ಅದರಲ್ಲಿ ಬಹಳ ರೈತರು ಈ ಪಶ್ಚಿಮ ಘಟ್ಟ ಮಲೆನಾಡಿಂದ ಎಲ್ಲ ಬರ್ತಾ ಇದ್ದಾರೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ರೈತರೆಲ್ಲ ಭಾಗವಹಿಸ್ತಿದ್ದಾರೆ. ಅಲ್ಲಿನ ಕೆಲವು ನರ್ಸರಿಗಳು ಬರ್ತಾ ಇದ್ದಾರೆ, ಕೆಲವರು ಮಾವಿನಕಾಯಿ ಮಿಡಿ ಉತ್ಪಾದನಾ ಸಂಸ್ಥೆಗಳು ಬರ್ತಾ ಇದ್ದಾರೆ. ಅವರು ಯಾವ್ಯಾವ ತೊಂದರೆಗಳಿರ್ಬೋದು ಅಥವಾ ಏನೇನು ಅದನ್ನು ಹೇಗೆ ಮುಂದೆ ಗುಣಮಟ್ಟವನ್ನು ಹೆಚ್ಚಿಸ್ಬೋದು ಇದ್ರ ಬಗ್ಗೆ ಒಂದು ಸಂವಾದಗಳಿದೆ. ಮತ್ತು ರೈತರು ಬರೋದರಿಂದ ಅವರಿಗೆ ಬೆಳೆಗಳಲ್ಲಿ ಏನಾದರೂ ತೊಂದರೆಗಳಿದ್ರೆ ಬೆಳೆ ಬೆಳಿಬೇಕಾದ್ರೆ ಅಥವಾ ಅಪ್ಪೆ ಮಿಡಿ ಮಾಡಬೇಕಾದ್ರೆ ಏನಾದರೂ ತೊಂದರೆಗಳಿದ್ರೆ ನಮ್ಮ ವಿಜ್ಞಾನಿಗಳ ಜೊತೆ ಅವರು ಮಾತಾಡುವುದು. ಈ ಅಪ್ಪೆ ಮಿಡಿ ಮರಗಳಿಗೆ ಏನಾದರೂ ಕಾಯಿಲೆಗಳು ಅಂತದ್ದು ಬರೋದು ಸಾಧ್ಯ ಇದೆಯಾ? ಇದು ಅಪ್ಪೆ ಮಿಡಿ ಮರಗಳಿಗೆ ಅಂಧ ಕಾಯಿಲೆಗಳು ಯಾಕೆ ಬರಲ್ಲ ಅಂದರೆ ಮಿಡಿನೇ ಕಿತ್ತುಬಿಟ್ಟು ನಾವು ಅಪ್ಪೆ ಮಿಡಿ ಮಾಡೋದ್ರಿಂದ. ಬಟ್ ಹೂವು ಬಿಟ್ಟಾಗ ಕೆಲವು ಬೂದು ರೋಗ ಮತ್ತು ಕೆಲವು ಕೀಟಗಳೆಲ್ಲ ಬರ್ತವೆ. ಅದಕ್ಕೆ ನೀವು ಹೇಗೆ ಮಾವಿನಕಾಯಿಗೆ ಆರೈಕೆ ಮಾಡ್ತೀರೋ ಅದೇ ಥರ ಮಾಡಿದ್ರೆ ಆಯ್ತು. ಆ ರೋಗಗಳಿಗೆ ನಮ್ಮ ವೆಬ್ಸೈಟಲ್ಲಿ ಕೆಲವು ರೋಗ ನಿರೋಧಕ ಕಾರ್ಯಗಳಿದೆ. ಮತ್ತು ನಮ್ಮ IHR ಅಲ್ಲಿ ಒಂದು ಆ್ಯಪ್ ಮಾಡಿದ್ದೀವಿ, ಮ್ಯಾಂಗೋ ಕಲ್ಟಿವೇಷನ್ ಅಂದರೆ ಮ್ಯಾಂಗೋ ಉತ್ಪಾದನೆಗೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಉಪಯೋಗಿಸ್ಬೋದು. ಅದರಲ್ಲೆಲ್ಲ ವಿವರವಾಗಿ ಯಾವ್ಯಾವ ರೋಗಗಳಿದೆ, ಯಾವ್ಯಾವ ರೋಗ ನಿರೋಧಕ ಕ್ರಮಗಳನ್ನು ನೀವು ತಗೋಬಹುದು ಅಂತ ಅದ್ರ ಬಗ್ಗೆ ಎಲ್ಲ ವಿವರವಾಗಿ. ಸಾಮಾನ್ಯವಾಗಿ ಈ ಮಾವಿನ ಕಾಲದಲ್ಲಿ ಮಳೆ ಬಂದ್ಬಿಟ್ರೆ ಆರಂಭದ ಕಾಲದಲ್ಲಿ ಮಾವಿನ ಫಸಲು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳೋ ಮಾತನ್ನ ಕೇಳಿದ್ವಿ. ಈ ಸಲ ಮಾವಿನ ಹಣ್ಣು ಜಾಸ್ತಿ ಬರೋದಿಲ್ಲ, ಮಳೆ ಆಯ್ತು, ಆಲಿಕಲ್ ಮಳೆ ಬಿತ್ತು ಅಂತ. ಆದ್ರೆ ಈ ಅಪ್ಪೆ ಮಿಡಿಗೆ ಆ ಒಂದು ತೊಂದರೆಗಳು ಆಗೋದಿಲ್ವಾ? ಹೂವು ಬಿಡುವ ಮೊದಲೇ ಬಂದರೆ ತೊಂದರೆ ಆಗುತ್ತೆ, ಹೂವು ಬಿಟ್ಟು ಕಾಯಿ ಬಿಟ್ಟರೆ ತೊಂದರೆ ಆಗಲ್ಲ. ಯಾಕೆಂದರೆ ಈ ಅಪ್ಪೆ ಮಿಡಿ ಕಾಯಿಗಳು ಗೊಂಚಲು ಗೊಂಚಲು ಬಿಡುತ್ತೆ. ಅಲೆಕಲ್ಲುಗಳು ಮಳೆ ಬಿದ್ದರೆ ಸ್ವಲ್ಪ ಅದಕ್ಕೆ ಹೊಡೆತ ಬೀಳ್ಬೋದು. ಬಟ್ ನಾವು ಈಗ ಎಳೆ ಕಾಯಿಗಳನ್ನೇ ಕಿತ್ತು ಸಂಸ್ಕರಿಸಿರೋದ್ರಿಂದ ಅಷ್ಟೊಂದು ನಮ್ಮ ಲಾಸನ್ನು ನಾಶ ಆಗುವುದಿಲ್ಲ ನಮಗೆ. ನಿಮ್ಮ ಅಪ್ಪೆ ಮಿಡಿ ಮಾವಿನ ಮೇಳದಲ್ಲಿ ಎಷ್ಟು ಮಳಿಗೆಗಳನ್ನು ಹಾಕ್ತಾ ಇದ್ದೀರಾ? ಯಾರೆಲ್ಲ ಮಳಿಗೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ? ನಮ್ಮಲ್ಲಿ ಒಂದು 20-25 ಮಳಿಗೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ನರ್ಸರಿಗಳಿದ್ದಾರೆ, ಮತ್ತು ಕೆಲವರು ಈ ಅಪ್ಪೆ ಮಿಡಿ ಉತ್ಪಾದನಾ ಸಂಸ್ಥೆಗಳು ಬರ್ತಾ ಇದ್ದಾರೆ. ಅದರಿಂದ ಅಪ್ಪ ಮಿಡಿ ಏನೇನು ವಿವಿಧ ಅಪ್ಪೆ ಮಿಡಿ ಮಾವಿನಕಾಯಿ ಇರ್ಬೋದು ಅಥವಾ ಗೊಜ್ಜು ಇರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳಿರುತ್ತೆ ಅಪ್ಪೆ ಮಿಡಿಯಿಂದ, ಅದನ್ನೆಲ್ಲ ಅದರಲ್ಲಿ ಪ್ರದರ್ಶನಕ್ಕೂ ಇಡ್ತಾರೆ ಮತ್ತು ಮಾರಾಟನೂ ಇದೆ. ಇದರ ಜೊತೆಗೆ ಅಪ್ಪೆ ಮಿಡಿ ಕೂಡ ಸಿಗುತ್ತಾ ಅಲ್ಲಿ? ಅಪ್ಪೆ ಮಿಡಿ ನಮ್ಮಲ್ಲಿ ಈ ಸಲ ಫಸಲು ಕಡಿಮೆ ಇರೋದ್ರಿಂದ ನಮಗೆ ಓನ್ಲಿ ಫಾರ್ ಪ್ರದರ್ಶನಕ್ಕೆ ಸ್ವಲ್ಪ ಇಟ್ಟಿದ್ದೀವಿ. ಬಟ್ ನಾವು ಕೆಲವು ರೈತರಿಗೆ ಹೇಳಿದ್ದೀವಿ ಹೆಚ್ಚಿಗೆ ಇದು ತಗೊಂಬಂದು ಇಲ್ಲಿ ಮಾರಾಟ ಮಾಡಿ ಅಂತ. ಅದ್ರ ಬಗ್ಗೆ ಇನ್ನ ನಿಖರವಾದ ಮಾಹಿತಿ ಇಲ್ಲ. ಈ ಅಪ್ಪೆ ಮಿಡಿ ಸಾಕಷ್ಟು ವಿದೇಶದಲ್ಲಿ ಕೂಡ ಬೇಡಿಕೆ ಇದೆ ಅಂತ ಕೂಡ ನಾವು ಕೇಳಿದ್ದೇವೆ. ಹೌದು, ಇದು ಭಾರತೀಯ ಸಂಜಾತರಿಗೆ ಎಲ್ಲಾ ಕಡೆ ಇರೋದ್ರಿಂದ ಇದು ಒಂದು ಒಳ್ಳೆ ಹೈ ವ್ಯಾಲ್ಯೂ ಪ್ರಾಡಕ್ಟ್ ಆಗಿದೆ. ಮಿಡ್ಲ್ ಈಸ್ಟ್ ಇರ್ಬೋದು ಅಥವಾ ಉತ್ತರ ಅಮೇರಿಕಾ, ಕೆನಡಾ, ಅಮೇರಿಕಾ ಎಲ್ಲಾ ಕಡೆ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬಹಳ ಬೇಡಿಕೆ ಇದೆ. ಇದು ಅಪ್ಪೆ ಮಿಡಿ ಮಾರ್ಚಿಗೆ ಕಟಾವು ಮಾಡ್ತಾರೆ, ಮತ್ತು ಪ್ರೊಸೆಸ್ ಎಲ್ಲ ಆಗಿ ನಮಗೆ ಅವ್ರೊಂದು ಜೂನ್ ಜುಲೈಗೆ ಅಪ್ಪೆ ಮಿಡಿ ಬಂದ್ಬಿಡತ್ತೆ. ಕೆಲವು ಟೈಮ್ ನಿಮಗೆ ಸೆಪ್ಟೆಂಬರ್ಗೆ ಅಕ್ಟೋಬರ್ಗೆಲ್ಲ ಇರೋ ಸಿಗುವುದೇ ಇಲ್ಲ ಮಾರ್ಕೆಟಲ್ಲಿ. ಇದು ವರ್ಷಕ್ಕೆ ಒಂದೇ ಬೆಳೆ ಅಲ್ವಾ? ವರ್ಷಕ್ಕೆ ಒಂದೇ ಬೆಳೆ. ಈ ಅಪ್ಪೆ ಮಿಡಿ ಮರವನ್ನು ಹಾಕಿದ ಮೇಲೆ ರೈತರು ಅದು ಒಂದು ಹಂತಕ್ಕೆ ಬಂದ ಮೇಲೆ ಅದಕ್ಕೆ ಹೆಚ್ಚು ಆರೈಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಹೌದು, ಹೆಚ್ಚು ಆರೈಕೆ ಇಲ್ಲ ಅಂದ್ರೆ, ಬಟ್ ನಿಮ್ಗೆ ಉತ್ಪಾದನೆ ಜಾಸ್ತಿ ಬೇಕು ಅಂದ್ರೆ ನೀವು ಸ್ವಲ್ಪ ಆರೈಕೆ ಮಾಡಲೇಬೇಕಾಗತ್ತೆ. ವರ್ಷಕ್ಕೆ ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕು, ಬುಡನೆಲ್ಲ ಕ್ಲೀನ್ ಮಾಡಿ ನಮ್ಮ ದನದ ಗೊಬ್ಬರ ಹಾಕಿ ಸ್ವಲ್ಪ ಹಳೆ ಒಣಗೋಗಿರೋ ರೆಂಬೆಗಳನ್ನೆಲ್ಲ ತೆಗಿಬೇಕಾಗತ್ತೆ. ಮತ್ತೆ ಒಂದು ಬೋರ್ಡ್ ಹಾಕ್ಸೋ ಅದು ಇದು ಸ್ಪ್ರೇ ಮಾಡಿ ಒಂದು ರೋಗ ಮತ್ತು ಕೀಟಗಳಿಂದ ದೂರ ಇಡಬೇಕಾಗತ್ತೆ. ಯಾಕಂದ್ರೆ ಇದು ಒಂದು ಕೆಲವು ದೊಡ್ಡ ದೊಡ್ಡ ಮರಗಳಲ್ಲಿ ಈಗ ಕೆಲವರೆಲ್ಲ 60,000 to 1,00,000 ಮಿಡಿಗಳನ್ನು ತೆಗೀತಾ ಇದ್ದಾರೆ. ರೈತರಿಗೆ ಲಾಭದಾಯಕವೂ ಆಗಿದೆ. ಆದ್ರೆ ಆ ದೃಷ್ಟಿಯಿಂದ ನೀವು ಆರೈಕೆ ಮಾಡಿದ್ರೆ ಅದು ಉತ್ಪಾದನೆ ಜಾಸ್ತಿ ಆಗತ್ತೆ, ಮತ್ತೆ ರೈತನಿಗೆ ಅದರಿಂದ ಲಾಭನೇ ಹೆಚ್ಚು. ಕಡಿಮೆ ಕಷ್ಟ, ಆದ್ರೆ ಆರೈಕೆ ಮಾಡಿದ್ರೆ ಲಾಭ ಬಹಳ ಜಾಸ್ತಿ ಇದೆ. ಹಾಗಾಗಿ ಆರಂಭದ ಹಂತದಲ್ಲಿ ಅಪ್ಪೆ ಮಿಡಿ ಮರವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಒಳ್ಳೆ ಲಾಭವನ್ನ ನಮ್ಮ ರೈತರು ಕೂಡ ಪಡ್ಕೊಳ್ಬಹುದಾಗಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ನೀವಾಗಲೇ ಹೇಳಿದಂಗೆ ಮಲೆನಾಡಿನಲ್ಲಿ ಇದು ಬಹಳ ಜಾಸ್ತಿ ಅಂತ ನೀವು ಹೇಳ್ತಾ ಇದ್ರಿ. ಈಗ ಈ ವರ್ಷ ಹೇಗಿದೆ ನಮ್ಮ ಮಾವಿನ ಫಸಲು? ಈ ವರ್ಷ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಹಾಗೆ ನಾನು ಕೆಲವರ ಹತ್ರ ಇವರು ಸಾಗರದ ರೈತರು ಮತ್ತೆ ರಿಪ್ಪಿನಪೇಟೆ ಅವರೆಲ್ಲ ಮಾತಾಡಿದಾಗ ಸಲ ಹೂವನೇ ಬಿಟ್ಟಿಲ್ಲ, ಯಾಕಂದ್ರೆ ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ನವಂಬರ್ ಡಿಸೆಂಬರ್ ಒಳಗೆ ಕೆಲವು ಕಡೆ ಮಳೆ ಬಂದಿರೋದ್ರಿಂದ ಈ ಸಲ ಫಸಲು ಕಡಿಮೆ ಇದೆ. ಅದರಿಂದ ಅವರ ಉತ್ಪಾದನೆಯೂ ಕಡಿಮೆ ಇದೆ. ಆದರೆ ಬೇಡಿಕೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಒಂದು ನಾನು ಹೇಳಿದಾಗೆ ಆಲ್ರೆಡಿ ಗೃಹ ಕೈಗಾರಿಕೆ ಮತ್ತು ಒಂದು ದೊಡ್ಡ ದೊಡ್ಡ ಕಂಪನಿಗಳಿದೆ, ಒಂದು 5-6 ಅವರೆಲ್ಲ ಮಾಡಿ ಮಾಡ್ತಾ ಇದ್ದಾರೆ. ಬೇಡಿಕೆ ಅಂತೂ ಜಾಸ್ತಿ, ವಿಪರೀತ ಜಾಸ್ತಿ ಆಗ್ತಿದೆ. ಸುಮಾರು 200 ಹೆಚ್ಚು ತಳಿಗಳಿದೆ ಈ ಅಪ್ಪೆ ಮಿಡಿನಲ್ಲಿ ಅಂತ ಹೇಳ್ತಾ ಇದ್ರಿ. ಇದರಲ್ಲಿ ವಿದೇಶಿ ತಳಿಗಳು ಕೂಡ ಇದೆ ಅಂತ ತಾವು ಹೇಳ್ತಾ ಇದ್ರಿ. ವಿದೇಶಿ ಮಾವಿನ ಮರಗಳಿದೆ. ಅಪ್ಪೆ ಮಿಡಿ ನಮ್ಮ ಕರ್ನಾಟಕದ್ದೆ, ಇದು ಪಶ್ಚಿಮ ಘಟ್ಟದಲ್ಲೇ ಇರೋದು. ಅದು ವಿದೇಶಿ ಅಂದ್ರೆ ಈ ಅಪ್ಪೆ ಮಿಡಿನ ಕೀಳದೆ ಹಾಗೆ ಬಿಟ್ರೆ ಅದು ದೊಡ್ಡದಾಗುತ್ತೆ. ಹೌದು, ಬೇರೆ ಹಣ್ಣಿನ ತರ ಅದು ಕೂಡ ಹಣ್ಣಾಗುತ್ತೆ. ಹಾಗಾದ್ರೆ ವ್ಯತ್ಯಾಸ ಏನಿಲ್ಲ ಅದರಲ್ಲಿ? ಅದು ವ್ಯತ್ಯಾಸ ಏನಿಲ್ಲ. ಅದೇ ಒಂದು ವ್ಯತ್ಯಾಸ ಅಂದ್ರೆ ಅಪ್ಪೆ ಮಿಡಿ ಹಣ್ಣುಗಳು ಹುಳಿ ಇರುತ್ತೆ. ಆಲ್ಫೆನ್ಸ್, ತೊದಪರಿ ಅಥವಾ ಬಂಗನಪಲ್ಲಿ ತರ ಸಿಹಿ ಬರಲ್ಲ, ಹುಳಿತ್ವ ಜಾಸ್ತಿ ಇರುತ್ತೆ. ಹಾಗಾಗಿ ಅಪ್ಪೆ ಮಿಡಿಗೋಸ್ಕರನೇ ಕೆಲವು ಮರಗಳನ್ನ ಬಿಟ್ಬಿಟ್ಟಿರ್ತಾರೆ. ಪ್ರಧಾನ ವಿಜ್ಞಾನಿಗಳಾದ ರವಿಶಂಕರ್ ಅವರು ಹೇಳಬೇಕು, ಈ ಅಪ್ಪೆ ಮಿಡಿ ಮಾವಿನ ವೈವಿಧ್ಯತೆ ಮೇಳ ಏನು April 12 and 13 ಬೆಂಗಳೂರಿನಲ್ಲಿ ನಡೀತಾ ಇದೆ. ನಮ್ಮ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತರಿಗೂ ಒಂದು ಆಹ್ವಾನವನ್ನು ಕೊಟ್ಟು ಬಿಡಿ. ಪ್ರಿಯ ರೈತ ಮಿತ್ರರೇ ಮತ್ತು ಬೆಂಗಳೂರಿನ ನಾಗರಿಕರೇ, ಇದೊಂದು ಸದಾವಕಾಶ. ನಮ್ಮ ಹೆಸರುಗಟ್ಟಾಗಿ ತಾವೆಲ್ಲ ಬಂದು ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆಯ ನೋಡಿದಾಗೂ ಆಗತ್ತೆ, ಮತ್ತು ನೀವು ಅಪ್ಪೆ ಮಿಡಿ ಮಾವಿನಕಾಯನ್ನು ಕೊಂಡ್ಕೊಬೋದು, ಮತ್ತು ನಮ್ಮ ವಿಜ್ಞಾನಿಗಳು ಮತ್ತು ಬೇರೆ ಬೇರೆ ಕಂಪನಿಗಳಿಂದ ಬಂದಿರುವಂಥ ಅವ್ರ ಜೊತೆಗೆ ತಾವು ಸಂಪರ್ಕ ಮಾಡಿಕೊಂಡು ಸಂವಾದದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ನಿಮ್ಮ ಹಲವಾರು ಉತ್ಪನ್ನಗಳು ಕೂಡ ನಿಮ್ಮ ಮಳಿಗೆಯಲ್ಲಿ ಲಭ್ಯ ಅಂತ ಹೇಳಿದ್ರಿ, ಏನಾದರೂ ರಿಯಾಯಿತಿ ದರದಲ್ಲಿ ಸಿಗಬಹುದಾ ಅನ್ನುವಂತಹ ಕುತೂಹಲ ಕೂಡ ಇದೆ. ನಮ್ಮ ನರ್ಸರಿಯಿಂದ ಬರುವ ಎಲ್ಲ ಗಿಡಗಳು ರಿಯಾಯಿತಿ ದರದಲ್ಲೇ ಇರ್ತವೆ. ಬೇರೆ ಪ್ರೈವೇಟ್ ನರ್ಸರಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದೊಂದು 30-40% ಕಡಿಮೆನೇ ಇರುತ್ತೆ ನರ್ಸರಿ. ಜೊತೆಗೆ ಉತ್ಪನ್ನಗಳು, ನೀವು ಉಪ್ಪಿನಕಾಯಿ ಗೊಜ್ಜು ಏನ್ ಹೇಳಿದ್ರಿ ಅದು ಕೂಡ ರಿಯಾಯಿತಿ, ನಾವು ಮಾಡ್ತಾ ಇಲ್ಲ, ಬೇರೆಯವರೆಲ್ಲ ಬಂದು ಅವರು ಪ್ರದರ್ಶನ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕೊಡ್ಬೋದು ಅನ್ಕೊಂಡಿದ್ದೇನೆ, ಸಿಗ್ಬೋದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಬೆಳಿಗ್ಗೆ 9:30 ಸಾಯಂಕಾಲ 5 PM ಎರಡು ದಿನನೂ ಇರುತ್ತೆ. ಎರಡೇ ದಿನ ಇರೋದ್ರಿಂದ ನಮ್ಮ ಕೇಳುಗರು ಕೂಡ ಬಿಡುವು ಮಾಡಿಕೊಂಡು ಹೆಸರುಘಟ್ಟದಲ್ಲಿ ಇರುವಂತಹ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಭೇಟಿ ಕೊಟ್ಟು ಮೊದಲ ಬಾರಿಗೆ ನಡೀತಾ ಇರುವಂತಹ ಈ ಅಪ್ಪೆ ಮಿಡಿ ಮಾವಿನ ವೈವಿಧ್ಯತೆ ಮೇಳದಲ್ಲಿ ಅವರು ಕೂಡ ಭಾಗವಹಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ರವಿಶಂಕರ್ ಅವರೇ. ಮತ್ತೆ ಭೇಟಿಯಾಗೋಣ. ನಿಮ್ಮ ಮೇಳ ಹೇಗೆ ನಡೀತು ಅಂತ ನಂತರ ಮತ್ತೊಂದ್ಸಲ ನಿಮ್ಮ ಜೊತೆ ಮಾತಾಡ್ತೀವಿ. ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಏರ್ಪಡಿಸಿರುವ ಅಪ್ಪೆ ಮಿಡಿ ಮಾವಿನ ವೈವಿಧ್ಯತೆ ಮೇಳ 2023 ಈ ಕುರಿತು ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಕೆವಿ ರವಿಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು MS ಅನುಪಮಾ. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? MRP. MRP छोड़िए, लाइए 10 रुपए दीजिए. ऐसे कैसे छोड़ दूं? इसकी MRP तो 9 रुपए है. MRP का अर्थ होता है अधिकतम खुदरा मूल्य सभी करों सहित, समझे? पैकेज्ड प्रोडक्ट्स पर MRP जरूर देखें और उससे अधिक भुगतान ना करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ಕೃಷಿ ರಂಗದಲ್ಲಿ ಈಗ ಕೇಳೋಣ ಬಸವಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಕಡಿದೋ ವಿಘ್ನ ಓತನ ಶಿರವ ಕಡಿದೋ ಪ್ರಜ್ಞೆ ಎಂಬುವ ಕಡ್ಗ ಬಿಡಿದೋ ವಿಘ್ನ ಓತನ ಶಿರ ಗೌರವ ಕಡಿದೋ ಅಗ್ನ ಭಾವವ ಕಳೆದು ನಿಂತೊಡೆ ಯಜ್ಞ ಕೋಟಿಗಳಾಯಿತೆಂದೋ ಅಗ್ನ ಭಾವವ ಕಳೆದು ನಿಂತೊಡೆ ಯಜ್ಞ ಕೋಟಿಗಳಾಯಿತೆಂದೋ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಇಹ ವರಂಗಳ ಎಂಬ ದುಷ್ಟ ಗ್ರಹಗಳನ್ನು ಎಡಬಿಡದೆ ಬಂದಿದೆ ಇಹ ವರಂಗಳು ಎಂಬ ದುಷ್ಟ ಗ್ರಹಗಳನ್ನು ಎಡಬಿಡದೆ ಬಂದಿದೆ ಅಹಮಿನೊಳಗದ ಮುಳುಗಿ ನಿಂತೊಡೆ ಗ್ರಹಣ ದರ್ಪಣವಾಯಿತೆಂದು ಅಹಮಿನೊಳಗದ ಮುಳುಗಿ ನಿಂತೊಡೆ ಗ್ರಹಣ ದರ್ಪಣವಾಯಿತೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಂಟು ಘೇಣಿನ ಹಳ್ಳಿಗಳು ಮೋರೆಂಟು ಮೋಲೆ ಎಂಟು ಗೇಣಿನ ಹಟ್ಟಿಯೊಳು ಮೂರೆಂಟು ಮೂಲೆಯ ಕೋಣೆಯೊಳಗಿಯ ಗಂಟು ಕಾಣದೆ ಬರಿದೆ ಗಂಟೆಗೆ ಬಂಡಾರಾಗಿ ಕೆಟ್ಟರೆಂದು ಗಂಟು ಕಾಣದೆ ಬರಿದ ಗಂಟೆಗೆ ಬಂಡಾರಾಗಿ ಕೆಟ್ಟರೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಪಂಚಪದರದ ಚೀಲದೊಳಗೆ ಕೊಂಚ ಮೆಂಚು ಪಂಚಪದರದ ಚೀಲದೊಳಗೆ ವಂಚು ಮಿಂಚುತ್ತಿರುವ ರತ್ನದ ಪಂಚವರ್ಣವ ತಿಳಿದ ಯೋಗಿಗೆ ಪಂಚದೂತಕವಿಲ್ಲವೆಂದು ಪಂಚವರ್ಣವ ತಿಳಿದ ಯೋಗಿಗೆ ಪಂಚದೂತಕವಿಲ್ಲವೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬಂಡೆಗಳನ್ನು ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬಂಡೆಗಳನ್ನು ಪೂಜಿಸಿ ಕಲ್ಲೇ ಶಿವನ ಶಿವನೆ ಕಲ್ಲು ಬಲ್ಲೊಡೆದ ನೀವು ಕೇಳಿರೆಂದು ಕಲ್ಲೇ ಶಿವನ ಶಿವನೆ ಕಲ್ಲು ಬಲ್ಲೊಡೆದು ನೀವು ಕೇಳಿರೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಹಿಂದೆ ಹುಟ್ಟಿದ ಹಿರಿಯರಿಲ್ಲ ಮುಂದೆ ಹಿಂದೆ ಹುಟ್ಟಿದ ಹಿರಿಯರಿಲ್ಲ ಮುಂದೆ ಹುಟ್ಟುವ ಕಿರಿಯರಿಲ್ಲ ಸಂದು ಗೊಂದಿಯ ಸಂಘವಿಲ್ಲದು ಹೊಂದಿದರೆ ಬಹು ಚಂದವೆಂದು ಸಂದು ಗೊಂದಿಯ ಸಂಘವಿಲ್ಲದು ಹೊಂದಿದರೆ ಬಹು ಚಂದವೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಲ್ಲರೊಳುತ್ತಾ ಸೇರಬೇಕವರೆಲ್ಲರೊಳು ಓಡಾಡಬೇಕು ಎಲ್ಲರೊಳುತ್ತಾ ಸೇರಬೇಕವರೆಲ್ಲರೊಳು ಓಡಾಡಬೇಕು ಅಲ್ಲಿ ಇಲ್ಲೊಂದಾಗಬೇಕು ಇಲ್ಲದೆ ದೊಡೆ ಸುಳ್ಳೆದೆಂದು ಅಲ್ಲಿ ಇಲ್ಲೊಂದಾಗಬೇಕು ಇಲ್ಲದೆ ದೊಡೆ ಸುಳ್ಳೆದೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಇರುವನೆಂದು ಎಳಿ ಬಾರೋ ಹೋಗಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬಳುಕಿ ತನುವು ಮೊಪ್ಪಿನ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬಳುಕಿ ತನುವು ಮೊಪ್ಪಿನ ಚೀಲವಾಗುತ್ತ ಕೆಡಲು ನೀವ ಕಾಲ ಪಾಶದಿ ಬೀಳಿರೆಂದು ಚೀಲವಾಗುತ್ತ ಕೆಡಲು ನೀವ ಕಾಲ ಪಾಶದಿ ಬೀಳಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ಧರೆಯ ಸುಖವಿನ್ನೇಕ ಕೆಂಬಿರಿ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ಧರೆಯ ಸುಖವಿನ್ನೇಕ ಕೆಂಬಿರಿ ಮರೆತು ಮರಣವ ಮರಳಿ ಭೋಗದಿ ಬೆರೆದು ದುಃಖಿಗಳಾದಿರೆಂದು ಮರೆತು ಮರಣವ ಮರಳಿ ಭೋಗದಿ ಬೆರೆದು ದುಃಖಿಗಳಾದಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಮುಂದೆ ಬರುವುದು ಮುಪ್ಪು ಅಲ್ಲ ನಂದವೆಂಬುವುದಲ್ಲವದರೆ ಮುಂದೆ ಬರುವುದು ಮುಪ್ಪು ಅಲ್ಲ ನಂದವೆಂಬುವುದಿಲ್ಲವದರೆ ಮಂದ ಬುದ್ಧಿಯ ಬಿಟ್ಟು ನಿತ್ಯಾನಂದ ಪದದಲ್ಲಿ ಸೇರಿರೆಂದು ಮಂದ ಬುದ್ಧಿಯ ಬಿಟ್ಟು ನಿತ್ಯಾನಂದ ಪದದಲ್ಲಿ ಸೇರಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಮಂಕೋತನ ನಿನಗೆ ತೆಗೆದ ತಂಕವಿಲ್ಲದ ನಮ್ಮ ಸದ್ಗುರು ಮಂಕೋತನ ನಿನಗೆ ನಮ್ಮ ಸದ್ಗುರು ಶಂಕರಾರ್ಯರ ಗುರುವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಶಂಕರಾರ್ಯರ ಪರವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಕೇಳಿ ಧರ್ತವ ನನಗೆ ಶಾಂತವ ತಾಳಿ ಚಿಂತಿಸಿ ನೋಡಿ ಬಸವಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆಯನ್ನು ಸೊಗಸಾಗಿ ಮೇರೆ ದಾನಿ ನಮ್ಮ ಸ್ವಾಮಿ ಸೊಗಸಾಗಿ ಮೇರೆ ದಾನಿ ನಮ್ಮ ಸ್ವಾಮಿ ಸೊಗಸಾಗಿ ಮೇರೆ ದಾನಿ ನಮ್ಮ ಸ್ವಾಮಿ ಎಂಟೆಂಟು ದಿನಕ್ಕೆ ಬಂತಮ್ಮ ಶನಿವಾರ, ಎಂಟೆಂಟು ದಿನಕ್ಕೆ ಬಂತಮ್ಮ ಶನಿವಾರ, ಎಂಟೆಮ್ಮೆ ಕರೆದ ನೊರೆ ಹಾಲು, ಎಂಟೆಮ್ಮೆ ಕರೆದ ನೊರೆ ಹಾಲು ಬೈರುವ ಹುಟ್ಟಿದ ದಿವಸಕ್ಕೆ ಎಡೆಯಾರೋ, ಹುಟ್ಟಿದ ದಿವಸಕ್ಕೆ ಎಡೆಯಾರೋ. ರಾಜ ಶಿವನದ ನಾಜೋಕ್ನ ಬೀದಿಲಿ ನಮ್ಮ ಸ್ವಾಮಿ,